ಈ 18ನೇ ಪದ್ಯದಿಂದ ಪ್ರವಾಹವಾಯು, ಸೂರ್ಯ, ಚಂದ್ರ, ಯಮಧರ್ಮರಾಯ, ಶತರೂಪ ದೇವಿ ಇವರ ವಿಚಾರವನ್ನು ತಿಳಿಸ್ತಾರೆ. ಮನುಮುಖಾದ್ಯರಿಗಿಂತ ಪ್ರವಾಹನು ಗುಣದಿ ಪಂಚ ಕನೀಚನೆನಿಸುವ ಇನಶಶಾಂಕರು ಧರ್ಮ ಮಾನವಿ ಎರಡು ಗುಣದಿಂದ ಕನಿಯರೆನಿಪರು ಪ್ರವಾಹಗಿಂತಲಿ ದಿನಪ ಶಶಿ ಯಮಧರ್ಮರೂಪಗಳ ಅನುದಿನದಿ ಚಿಂತಿಪುದು ಸಂತರು ಸರ್ವಕಾಲದಲ್ಲಿ. ದಿನಪ ಶಶಿ ಯಮಧರ್ಮರೂಪಗಳ ಅನುದಿನದಿ ಚಿಂತಿಪುದು ಸರ್ವರು ಸರ್ವಕಾಲದಲ್ಲಿ. ಯಮಧರ್ಮನ ಸ್ಮರಣೆಯಿಂದ ಪಾಪ ಪರಿಹಾರ ಅನ್ನೋ ಫಲ, ನರಕದಲ್ಲಿ ಯಾತನ ಅನುಭವ ಕಡಿಮೆ, ಅಪಮೃತ್ಯು ಪರಿಹಾರ. ಆದ್ದರಿಂದ ಈ ರೀತಿಯಾಗಿ ಇವರೆಲ್ಲರನ್ನು ಸ್ಮರಣೆ ಮಾಡಬೇಕು ನಿತ್ಯದಲ್ಲಿ ಅಂತ ತಿಳಿಸ್ತಾರೆ. 10ನೇ ಕಕ್ಷೆಯಲ್ಲಿರ್ತಕ್ಕಂಥ ಮನು ಮುಖಾದ್ಯರಿಗಿಂತ ಅಂದರೆ ಸ್ವಯಂಭೂ ಮನು ಮೊದಲಾದವರಿಗಿಂತ, ಅಂದರೆ ಶಚಿ, ರತಿ, ದಕ್ಷ, ಅನಿರುದ್ಧ, ಬೃಹಸ್ಪತಿ ಇವರಿಗಿಂತ ಕೂಡ 11ನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ಪ್ರವಾಹನು ಐದು ಗುಣದಿಂದ ಗುಣದಿ ಪಂಚಕ ನೀಚನೆನಿಸುವ ಐದು ಗುಣದಿಂದ ತಾರತಮ್ಯದಲ್ಲಿ ಕಡಿಮೆ. ಇನಾ ಅಂದರೆ ಸೂರ್ಯ, ಶಶಾಂಕ ಅಂದರೆ ಚಂದ್ರ, ಧರ್ಮ ಅಂದರೆ ಯಮಧರ್ಮ, ಮಾನವಿ ಅಂತಂದರೆ ಯಮಧರ್ಮನ ಸ್ವಯಂಭೂ ಮನುವಿನ ಪತ್ನಿ ಶತರೂಪಾದೇವಿ, ಅವಳಿಗೆ ಮಾನವಿ ಅಂತ ಹೆಸರು. ಹೀಗೆ ಸೂರ್ಯ, ಚಂದ್ರ, ಯಮಧರ್ಮ ಮತ್ತು ಶತರೂಪಾದೇವಿ ನಾಲ್ಕು ಜನ 12ನೇ ಕಕ್ಷೆಯಲ್ಲಿ ಬರುವಂಥವರು 11ನೇ ಕಕ್ಷೆಯಲ್ಲಿರುವಂತಹ ಪ್ರವಾಹನಿಗಿಂತ ಎರಡು ಗುಣ ಕಡಿಮೆ. ಈ ರೂಪಗಳನ್ನು ಗುಣದಿ ಪಂಚಕ ನೀಚನೆನಿಸುವ ಐದು ಗುಣದಿಂದ ಕಡಿಮೆ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು. ಪ್ರವಾಹ ವಾಯುಪುತ್ರ ಮರುತ್ತುಗಳಲ್ಲಿ ಎರಡನೆಯವನಾಗಿ ಹುಟ್ಟಿದ್ದಾನೆ. ಕೋಣಾಧಿಪತಿ ಭೂತವಾಯುವಿಗೆ ಅಭಿಮಾನಿ, ಮಳೆ ಮೋಡಗಳನ್ನು ತೊಗೊಂಡು ಹೋಗುವನು ಅಂತ ತಿಳಿಸ್ತಾರೆ. ಇವನು ಬೀಸಿದ್ರೆ ಅನಧ್ಯಾಯ ಅಂದರೆ ಬಿರುಗಾಳಿ ಅಂತ. ವೇದವ್ಯಾಸರು ಶುಕಾಚಾರ್ಯರಿಗೆ ವೇದಾಭ್ಯಾಸವನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಈ ವಾಯು ಬೀಸಲಿಕ್ಕೆ ಪ್ರಾರಂಭ ಮಾಡಿದ, ಅವತ್ತು ಅನಧ್ಯಾಯ ಅಂಥೇಳಿ ಸೂಚನೆ ಮಾಡಿಸಿ ವೇದವ್ಯಾಸರು ಅಧ್ಯಾಪನವನ್ನು ಪಾಠವನ್ನು ಅಲ್ಲಿಗೆ ನಿಲ್ಲಿಸಿ ಗಂಗಾ ಸ್ನಾನಕ್ಕೆ ಹೋದರು ಅಂತ ಶಾಂತಿ ಪರ್ವದಲ್ಲಿ ತಿಳಿಸ್ತಾರೆ ಮಹಾಭಾರತದಲ್ಲಿ. ಈ ಪ್ರವಾಹ ವಾಯು 49 ಮರುತ್ಗಳಲ್ಲಿ ತಾನೋ ಒಬ್ಬ. ಈತ ಭೂತವಾಯುವಿಗೆ ಅಭಿಮಾನಿ ದೇವತೆ, ವಾಯುವೇದಿಕ್ಕಿನ ಅಧಿಪತಿ, ಅದಕ್ಕೆ ಕೋಣಾಧಿಪತಿ. ಇವನಿಗೆ ನಾಸಿಕ್ಯವಾಯು, ಭೌತಿಕವಾಯು, ಅತಿವಾಹವಾಯು ಅಂತ ಮೂರು ಹೆಸರಿದೆ ಅಂತ ತಿಳಿಸ್ತಾರೆ. ನಾಸಿಕ್ಯಸ್ತು ಸಯೇವೋಕ್ತೋ ಭೌತಿಕಸ್ತು ಸಯೇವಚ ಅತಿವಾಹ ಸಯೇವೋಕ್ತ ಯಥೋ ಗಮ್ಯೋ ಮುಮುಕ್ಷುಭಿ ಇತಿ. ಶ್ವಾಸಕ್ರಿಯೆಯಲ್ಲಿ ಗಾಳಿಯನ್ನು ಪೂರಕ, ರೇಚಕ ಮೊದಲಾದ ಕ್ರಮಗಳಿಂದ ವ್ಯಾಪಾರ ಮಾಡ್ತಾನಾದ್ರಿಂದ ನಾಸಿಕ್ಯವಾಯು ಅಂತ ಅವನಿಗೆ ಹೆಸರು. ಆದರೆ ನಾಸತ್ಯ ಮತ್ತು ದಸ್ರು ಅನ್ನೋ ಅಶ್ವಿನಿ ದೇವತೆಗಳು ನಾಸಿಕ ಅನ್ನೋ ಇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳು. ಭೂತವಾಯುವಿಗೆ ಅಭಿಮಾನಿ ಆದ್ದರಿಂದ ಭೌತಿಕ ವಾಯು ಅಂತ ಅವನಿಗೆ ಹೆಸರು. ಮುಮುಕ್ಷುಗಳಿಂದ ಹೊಂದಲ್ಪಡೋದರಿಂದ ಅತಿವಾಹಕ, ವೇಗವಾಗಿ ಬಿರುಗಾಳಿ ರೂಪದಲ್ಲಿರೋದ್ರಿಂದಲೂ ಪ್ರವಾಹ ವಾಯುವಿಗೆ ಅತಿವಾಹಕ ಅಂತ ಹೆಸರು. ಈ ಪ್ರವಾಹ ವಾಯು ಸ್ವಯಂಭೂಮನು, ಅನಿರುದ್ಧ, ರತಿ, ಬೃಹಸ್ಪತ್ಯಾಚಾರ್ಯರು, ದಕ್ಷ ಮತ್ತು ಇಂದ್ರ ಪತ್ನಿ ಶಚಿ ಈ ಆರು ಜನಕ್ಕಿಂತ ಗುಣದಿ ಪಂಚಕ ನೀಚನೆನಿಸುವ ಐದು ಗುಣದಿಂದ ತಾರತಮ್ಯದಲ್ಲಿ ಕಡಿಮೆ. ಇನ ಅಂದರೆ ಸೂರ್ಯ, ಇಲ್ಲಿ ವಿವಸ್ವಾನ್ ನಾಮಕ ಸೂರ್ಯರನ್ನು ತಗೋಬೇಕು. ದ್ವಾದಶ ಆದಿತ್ಯರಲ್ಲಿ ವಿವಸ್ವಾನ್ ಅಂತ ಸೂರ್ಯ ಇದೆಲ್ಲ ಅವನನ್ನು ಗಣನೆ ಮಾಡಬೇಕು. ಶಶಾಂಕ ಅಂದರೆ ಚಂದ್ರ, ಅವನು ಒಬ್ಬ ದಿಗ್ದೇವತೆ ಮತ್ತು ನಮ್ಮ ಶ್ರೋತ್ರೇಂದ್ರಿಯಕ್ಕೂ ಅಭಿಮಾನಿ, ನವಗ್ರಹಗಳಲ್ಲಿ ಒಬ್ಬ. ಬ್ರಹ್ಮ ಅತ್ರಿಮುನಿಯನ್ನು ಸೃಷ್ಟಿ ಕಾರ್ಯದಲ್ಲಿ ನೇಮನ ಮಾಡ್ತಾನೆ. ಅತ್ರಿ ಋಷಿಗಳು ತಪೋನಿರತರಾಗಿದ್ದಾಗ ಅವರಿಂದ ಕಣ್ಣಿನಿಂದ ಒಂದು ದಿವ್ಯವಾಗಿರತಕ್ಕಂಥ ತೇಜಸ್ಸು ಹೊರಗೆ ಬಂತು. ದಶ ದಿಕ್ಕುಗಳು ಆ ತೇಜಸ್ಸನ್ನು ಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗದೆ ಕ್ಷೀರ ಸಮುದ್ರದಲ್ಲಿ ಬಿಟ್ಟರು. ಬ್ರಹ್ಮ ಆ ತೇಜೋಪುಂಜಗಳನ್ನೆಲ್ಲ ಒಟ್ಟು ಸೇರಿಸಿ ಪುರುಷಾಕಾರದಿಂದ ಚಂದ್ರನನ್ನು ಸೃಷ್ಟಿ ಮಾಡಿದ. ಸಮುದ್ರ ಮಥನ ಸಮಯದಲ್ಲಿ ಚಂದ್ರ ಕ್ಷೀರಸಾಗರದಿಂದ ಉದ್ಭವಿಸಿದ. ಇದರಿಂದ ಚಂದ್ರ ಅತ್ರಿಪುತ್ರ ಅಂತ ಕರೆಸ್ಕೊಂಡ. ದಕ್ಷ ಪ್ರಜೇಶ್ವರರ ಪುತ್ರಿಯರಾಗಿರ್ತಕ್ಕಂಥ ಅಶ್ವಿನಿ ಮೊದಲಾಗಿರ್ತಕ್ಕಂಥ 27 ನಕ್ಷತ್ರಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವರೆಲ್ಲರೂ ಕೂಡ ಚಂದ್ರನ ಪತ್ನಿಯರು. ಆದ್ದರಿಂದ ಚಂದ್ರನಿಗೆ ಉಡುರಾಜ ಅಂತ ಹೆಸರು ಬಂತು. ಉಡುಪ ಈ ರೀತಿಯಲ್ಲ. ಪರಮಾತ್ಮನ ಪುರುಷ ರೂಪದಲ್ಲಿ ಚಂದ್ರಮ ಮನಸೋಜಾತಃ ಅಂತ ಪುರುಷ ಸೂಕ್ತ ತಿಳಿಸುವಂತೆ ಭಗವಂತನ ಮನಸ್ಸಿನಿಂದ ಸೃಷ್ಟಿಗೆ ಬಂದವನು. ವನಸ್ಪತಿಗಳಿಗೆ, ಔಷಧಿ ಸಸ್ಯಗಳಿಗೆ ರಾಜ. ಆ ನಕ್ಷತ್ರಾಭಿಮಾನಿಗಳಾಗಿರ್ತಕ್ಕಂಥ 27 ಜನ ಪತ್ನಿಯರಲ್ಲಿ ರೋಹಿಣಿ ಇವನಿಗೆ ಅತ್ಯಂತ ಪ್ರೀತಿಯಾಸ್ಪದಳು. 16 ಕಳೆಗಳಿಂದ ಯುಕ್ತನಾದವನು ಬೃಹಸ್ಪತ್ಯಾಚಾರ್ಯರ ಪತ್ನಿ ತಾರೆಯಲ್ಲಿ ಬುಧನನ್ನು ಪಡೆದ ಮಗನಾಗಿ. ಇನ್ನು ಧರ್ಮ ಅಂದರೆ ಯಮಧರ್ಮ, ಧರ್ಮ ಅಧರ್ಮಗಳ ನಿರ್ಣಯವನ್ನು ಮಾಡುವಂಥವನೇ ಯಮಧರ್ಮ. ಸಜ್ಜನರ ಪಾಲಿಗೆ ಸೌಮ್ಯ ರೂಪ, ದಕ್ಷಿಣ ದಿಕ್ಕಿಗೆ ಅಧಿಪತಿ. ಇವನು ಸೂರ್ಯನ ಪುತ್ರ, ಸೂರ್ಯ ಮತ್ತು ಸೌಮ್ಯಾದೇವಿಯಲ್ಲಿ ಹುಟ್ಟಿದವನೇ ಯಮ. ಈ ಯಮನ ತಂಗಿ ಹೆಸರು ಯಮುನೆ. ಶನಿ ಇವನ ಮಲತಾಯಿಯಾಗಿರ್ತಕ್ಕಂಥ ಛಾಯಾದೇವಿಯ ಮಗ. ಆಣಿ ಮಾಂಡವ್ಯ ಋಷಿಗಳ ಶಾಪದಿಂದ ಭೂಲೋಕದಲ್ಲಿ ಶೂದ್ರರಾಗಿ ಜನ್ಮವೆತ್ತಿದ್ರು. ಆ ವಿದುರನು ಯಮನ ಅವತಾರ, ದಾಸೀಪುತ್ರ. ಕುಂತಿಯಲ್ಲಿ ಧರ್ಮರಾಯ ಅಥವಾ ಯುಧಿಷ್ಠಿರ ಅನ್ನೋ ಹೆಸರಿನಿಂದ ಹುಟ್ಟಿ ಪಾಂಡವ ಜ್ಯೇಷ್ಠರಾಗಿದ್ದರು. ಸಾವಿತ್ರಿಯ ಪಾತಿವ್ರತ್ಯಕ್ಕೆ ಮೆಚ್ಚಿ ಸತ್ಯವಾನನನ್ನು ಬದುಕಿಸಿದ ನಚಿಕೇತನೊಂದಿಗೆ ಧರ್ಮ ವಿಷಯದಲ್ಲಿ ಸಂವಾದ ಮಾಡಿದವನು ಇದೇ ಯಮಧರ್ಮ. ಇನ್ನು ಮಾನವಿ ಸ್ವಯಂಭೂ ಮನುವಿನ ಪತ್ನಿ ಶತರೂಪಾದೇವಿ, ಮನುವಿನ ಪತ್ನಿಯಾಗಿದ್ದರಿಂದ ಮಾನವಿ ಅಂತ ಹೆಸರು. ಸ್ವಯಂಭೂ ಮನುವಿನಂತೆ ಈಕೆಯೂ ಕೂಡ ಉಪಸ್ಥ ತತ್ವಕ್ಕೆ ನಮ್ಮ ಶರೀರದಲ್ಲಿ ಅಭಿಮಾನಿ ದೇವತೆ. ಹೀಗೆ ಸೂರ್ಯ, ಚಂದ್ರ, ಯಮಧರ್ಮ ಮತ್ತು ಶತರೂಪಾದೇವಿ ಈ ನಾಲ್ಕೂ ಜನ ಕೂಡ ಪ್ರವಾಹ ವಾಯುವಿಗಿಂತ ಎರಡು ಗುಣಗಳಿಂದ ಕನಿಯರೆನಿಪರು, ಅಂದರೆ ತಾರತಮ್ಯದಲ್ಲಿ ಕಡಿಮೆ. ದಿನ ಅಂದರೂ ಸೂರ್ಯ, ದಿನಪ ಅಂತ ಹೇಳಿದರು ಸೂರ್ಯ. ಈ ಸೂರ್ಯ ಮಂತ್ರ ಜಪದಿಂದ ಆಯುರ್ವೃದ್ಧಿ, ಸಕಲಾಭೀಷ್ಟ ಸಿದ್ಧಿ, ಸರ್ವ ರೋಗ ನಿವಾರಣೆ, ಆರೋಗ್ಯಂ ಭಾಸ್ಕರಾದಿಚ್ಛೇತನ್. ಚಂದ್ರನಿಗೆ ಶಶಿ, ಚಂದ್ರನ ಮಂತ್ರ ಜಪದಿಂದ ಭೋಗಪ್ರಾಪ್ತಿ, ಸಸ್ಯಗಳ ಸಮೃದ್ಧಿಯಾಗಿರ್ತಕ್ಕಂಥ ಬೆಳವಣಿಗೆ, ವನಸ್ಪತಿ ಔಷಧಿ ಸಸ್ಯಗಳ ಅಭಿಮಾನಿ, ಅವನ ಅನುಗ್ರಹದಿಂದಲೇ ಧಾನ್ಯೋತ್ಪತ್ತಿ. ಯಮಧರ್ಮನ ಸ್ಮರಣೆಯಿಂದ ಪಾಪ ಪರಿಹಾರ, ನರಕದಲ್ಲಿ ಯಾತನೆಯ ಅನುಭವ ಕಡಿಮೆ, ಅಪಮೃತ್ಯು ಪರಿಹಾರಕ. ಹೀಗೆ ಸಂತರು ಅಂದರೆ ಜ್ಞಾನಿಗಳು ಸೂರ್ಯ, ಚಂದ್ರ, ಯಮಧರ್ಮರಾಯ ಈ ದೇವತೆಗಳನ್ನು ಸ್ಮರಿಸು ಸರ್ವ ಕಾಲದಲ್ಲಿ ಅಂತ ದಾಸರು ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ.